ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಕೇಳಿ ಕೃಷಿ ರಂಗ. ಇಂದಿನ ಕೃಷಿ ರಂಗದಲ್ಲಿ ತರಕಾರಿ ಬೆಳೆಗಳಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾ ಗಣೇಶ್ ಮೂರ್ತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಮೊದಲಿಗೆ ಜಾಹೀರಾತು. ಏನಾಯ್ತು, ಎಲ್ಲಿಗೆ ಹೋಗ್ತಿದ್ಯಾ ಇಷ್ಟೊಂದ್ ಅರ್ಜೆಂಟ್ ಆಗಿ? ಅಮ್ಮಂಗೆ ತುಂಬಾ ಸೀರಿಯಸ್ ಅಂತ ಕಣೋ, ಅದಕ್ಕೂ ಮುಂಚೆ ನನ್ನ ಒಂದ್ಸರಿ ನೋಡ್ಬೇಕಂತೆ. ಟ್ರೈನ್ ಇರೋದು ರಾತ್ರಿ ತಾನೆ? ಟ್ಯಾಕ್ಸಿ ಅಲ್ಲಿ ಹೋದ್ರೆ 9-10 ಗಂಟೆ ಬೇಕು. ಇನ್ನು 2 hours ಅಲ್ಲಿ ಫ್ಲೈಟ್ ಇದೆ. ನಿಮ್ಮೂರಿಗೆ ಫ್ಲೈಟ್? ಈಗ ನಮ್ಮೂರಿಗೊಂದೇ ಅಲ್ಲ, ರಾಜ್ಯದ ಹಲವಾರು ಜಿಲ್ಲೆಗಳಿಗೆ ಫ್ಲೈಟ್ ಕನೆಕ್ಟಿವಿಟಿ ಇದೆ. ಉಡಾನ್ ಯೋಜನೆಯ ವಿಮಾನ ನಿಲ್ದಾಣಗಳ ನಿರ್ಮಾಣ ಬಿಜೆಪಿಯ ಸತತ ಪ್ರಯತ್ನವೇ ಕಾರಣ. ಡಬಲ್ ಇಂಜಿನ್ ಸರ್ಕಾರ ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಬಿಜೆಪಿಯೇ ಭರವಸೆ, ಬಿಜೆಪಿಗೆ ವೋಟ್ ಮಾಡಿ. ನಮಸ್ಕಾರ ಡಾಕ್ಟರ್ ಗಣೇಶ್ ಮೂರ್ತಿ ಅವರೇ. ನಮಸ್ಕಾರ ರೈತ ಬಾಂಧವರೇ. ನಾವು ಹಲವಾರು ರೀತಿಯ ತರಕಾರಿ ಬೆಳೆಗಳನ್ನು ಬೆಳಿತೀವಿ. ಹೌದು. ಮತ್ತು ತರಕಾರಿ ಬೆಳೆಗಳನ್ನು ನಾವು ವರ್ಷವಿಡೀ ಕೂಡ ಬೆಳ್ಕೋಬಹುದು, ಇಡೀ ವರ್ಷ ಪೂರ್ತಿ ಬೆಳಿಬಹುದು. ಜೊತೆಗೆ ಇವು ನಮಗೆ ಪ್ರತಿನಿತ್ಯ ಕೂಡ ಅವಶ್ಯಕ ಈ ತರಕಾರಿಗಳು. ಪ್ರತಿಯೊಂದು ಮನೆಯಲ್ಲೂ ತರಕಾರಿ ಪ್ರತಿನಿತ್ಯ ಉಪಯೋಗಿಸಲೇಬೇಕು. ಹೌದು. ಈ ತರಕಾರಿ ಬೆಳೆನಲ್ಲಿ ನಾವು ಉತ್ತಮವಾದಂಥ ಇಳುವರಿಯನ್ನು ಪಡಿಬೇಕಾದ್ರೆ ಸುಧಾರಿತ ತಳಿಗಳ ಜೊತೆಗೆ ಉತ್ತಮವಾದಂಥ ಬೇಸಾಯ ಕ್ರಮಗಳನ್ನು ಕೂಡ ಅನುಸರಿಸಬೇಕಾಗತ್ತೆ. ಖಂಡಿತ. ಹಾಗೆಯೇ ಸರಿಯಾದ ರೀತಿಯಲ್ಲಿ ಈ ಪೋಷಕಾಂಶಗಳನ್ನು ಕೂಡ ಪೂರೈಕೆ ಮಾಡಬೇಕಾಗತ್ತೆ. ಹೌದು. ನಾವು ಪೂರೈಕೆ ಮಾಡುವಂಥ ಪೋಷಕಾಂಶಗಳಾದ ಒಂದು ಆಧಾರದ ಮೇಲೆ ಅದರಿಂದ ನಮಗೆ ದೊರೆಯುವಂಥ ಪೋಷಕಾಂಶಗಳು ಕೂಡ ನಿರ್ಧಾರವಾಗ್ತವೆ ಅಂತ ತಾವು ತಜ್ಞರು ಹೇಳ್ತಾ ಇದ್ದಾರೆ. ಆದ್ದರಿಂದ ತಾವಿವತ್ತು ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಈ ತರಕಾರಿ ಬೆಳೆಗಳಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಒಂದು ಮಾಹಿತಿಯನ್ನು ಮಾಡಿಕೊಡ್ಬೇಕು. ಪ್ರಾರಂಭದಲ್ಲಿ ನಮ್ಮ ಜೀವನದಲ್ಲಿ ಈ ತರಕಾರಿಗಳ ಮಹತ್ವ ಏನು ಅಂತ ಸ್ವಲ್ಪ ಹೇಳ್ತೀರಾ? ರೈತ ಬಾಂಧವರೇ, ಪ್ರತಿನಿತ್ಯ ನಮ್ಮ ಊಟ ತಿಂಡಿಗಳಲ್ಲಿ ತರಕಾರಿಗಳನ್ನು ಉಪಯೋಗಿಸುವುದು ಅವಶ್ಯಕ, ಅನಿವಾರ್ಯ. ಅನಿವಾರ್ಯ. ಯಾಕೆ ಅಂದರೆ ಇವತ್ತಿನ ದಿನ ಬೆಳೆಗಳಲ್ಲಿ ನಾವು ಉಪಯೋಗಿಸ್ತಿರೋ ಪೋಷಕ ತತ್ವಗಳಲ್ಲಿ ಹೆಚ್ಚಿನ ಭಾಗದಲ್ಲಿ ಪಿಷ್ಟತೆ, ಕೊಬ್ಬು ಇದು ಜಾಸ್ತಿ ಆಗ್ತಾ ಇದೆ. ಹೌದು. ಆದರೆ ಖನಿಜ ಪದಾರ್ಥಗಳು, ವಿಟಮಿನ್ಸು, ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಏನು ಹೇಳ್ತೀವಿ, ಆರೋಗ್ಯಕ್ಕೆ ಬೇಕಾದ ಮುಖ್ಯವಾದ ಪೋಷಕಗಳು ದೊರೀತಾ ಇಲ್ಲ. ಅಷ್ಟು ಎಷ್ಟು ಪ್ರಮಾಣದಲ್ಲಿ ಮನುಷ್ಯನಿಗೆ ಬೇಕೋ ಅಷ್ಟು ದೊರೀತಾ ಇಲ್ಲ. ಇದು ಸಾಧ್ಯ ಇರುವುದು ತರಕಾರಿ ಮತ್ತು ಹಣ್ಣುಗಳಿಂದ ಮಾತ್ರ. ತರಕಾರಿ ಹಣ್ಣುಗಳನ್ನು ಎಷ್ಟು ತಿಂದರೂ ಮನುಷ್ಯನ ಆರೋಗ್ಯ ಕೆಡುವುದಂತೂ ಖಂಡಿತ ಇಲ್ಲ. ಆದ್ದರಿಂದ ತರಕಾರಿಗಳನ್ನು ಉಪಯೋಗಿಸೋದ್ರಿಂದ ಖನಿಜ ಪದಾರ್ಥ, ಲೋಹ ಇರ್ಬೋದು, ಸತು ಇರ್ಬೋದು, ಕಾಪರ್ ಇರ್ಬೋದು, ಇವೆಲ್ಲವೂ ಮನುಷ್ಯನ ಜೀವನಕ್ಕೆ, ಬೆಳವಣಿಗೆಗೆ, ಶಕ್ತಿ ಬರೋದಕ್ಕೆ, ಆರೋಗ್ಯವಾಗಿರೋದಕ್ಕೆ ಅತಿ ಉಪಯೋಗಕಾರಿಯಾಗಿರುವಂಥ ಖನಿಜ ಪದಾರ್ಥಗಳು. ಇವೆಲ್ಲವೂ ತರಕಾರಿಗಳ ಮೂಲಕ ಸಿಗೋದ್ರಿಂದ ರೈತರು ಅಥವಾ ಎಲ್ಲ ಜನಗಳು ಕೂಡ ತರಕಾರಿಗಳನ್ನು ಪ್ರತಿನಿತ್ಯ ಆದಷ್ಟು ಪ್ರಮಾಣದಲ್ಲಿ ಉಪಯೋಗಿಸಬೇಕು. ಇನ್ನು ಮುಖ್ಯವಾಗಿ ನಮ್ಮ ರಾಜ್ಯಕ್ಕೆ ಬಂದರೆ ಈ ತರಕಾರಿ ಬೆಳೆಗಳನ್ನು ಎಲ್ಲಿ ಹೆಚ್ಚಾಗಿ ಬೆಳೀತಾ ಇದ್ದಾರೆ ಅಂತೀರಿ? ನಮ್ಮ ರಾಜ್ಯದಲ್ಲಿ ಸಾಮಾನ್ಯವಾಗಿ ತರಕಾರಿ ಎಲ್ಲ ಜಿಲ್ಲೆಗಳಲ್ಲೂ ಬೆಳೀತಾರೆ. ಆದರೆ ಕೋಲಾರ, ಬೆಂಗಳೂರು, ತುಮಕೂರು, ಮೈಸೂರು, ಬೆಳಗಾವಿ, ಹಾಸನ ಈ ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾರೆ. ವಿಶೇಷವಾಗಿ ನಗರ ಪ್ರದೇಶಗಳ ಸುತ್ತಮುತ್ತ. ವಿಶೇಷವಾಗಿ ನಗರ ಪ್ರದೇಶಗಳ ಸುತ್ತಮುತ್ತ. ಆದರೆ ಹಾಸನ, ಬೆಳಗಾವಿ ಇದು ದೂರ ಇದ್ರೂ ಕೂಡ ನಗರ ಪ್ರದೇಶಗಳಿಗೆ ಅಲ್ಲಿಂದ ಸಪ್ಲೈ ಮಾಡೋದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ. ಇನ್ನು ಮುಖ್ಯವಾಗಿ ತರಕಾರಿಗಳಿಗೆ ಯಾವ್ಯಾವ ಪೋಷಕಾಂಶಗಳು ಬಹಳ ಅವಶ್ಯಕ ಅಂತೀರ? ಬೆಳೆ ತರಕಾರಿ ಇರಬಹುದು ಅಥವಾ ಇನ್ಯಾವುದಾರ ಬೆಳೆ ಇರಬಹುದು, ಒಂದು ಬೆಳೆ ಬೆಳಿಬೇಕಾದ್ರೆ 16-17 ಪೋಷಕ ತತ್ವಗಳ ಅವಶ್ಯಕತೆ ಇದೆ. ಅದರಲ್ಲಿ 12 ನಾವು ಗೊಬ್ಬರದ ಮೂಲಕ, ರಸಗೊಬ್ಬರಗಳ ಮೂಲಕ ಕೊಡಬಹುದು. ಅದರಲ್ಲಿ ಮುಖ್ಯವಾಗಿ ಸಾರಜನಕ, ರಂಜಕ, ಪೊಟ್ಯಾಷ್, NPK ಅಂತ ಏನು ಹೇಳ್ತೀವಿ, ಸಾರಜನಕ, ರಂಜಕ, ಪೊಟ್ಯಾಷು ಹೆಚ್ಚಿನ ಮಾತ್ರದಲ್ಲಿ ಬೇಕಾಗುತ್ತೆ. ಇವೆಲ್ಲ ಸಾಮಾನ್ಯವಾಗಿ 16 kg ಬೇಕಾಗುತ್ತೆ. ಪ್ರಧಾನ ಪೋಷಕಾಂಶಗಳು. ಅದರ ಜೊತೆಗೆ ಸುಣ್ಣ, ಮೆಗ್ನೀಷಿಯಂ ಮತ್ತು ಗಂಧಕ, ಇವು 3 ಅದಕ್ಕಿಂತ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಬೇಕಾಗುತ್ತೆ, ಆದರೆ ಅತಿ ಅವಶ್ಯಕ. ಮಾಧ್ಯಮಿಕ ಪೋಷಕಾಂಶಗಳು ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂಗಿಂತ ಸ್ವಲ್ಪ ಕಮ್ಮಿ ಬೇಕಾಗುತ್ತೆ, ಆದರೆ ಅವಶ್ಯಕತೆ ಜಾಸ್ತಿ ಇದರದ್ದು. ಇದ್ರ ಜೊತೆಗೆ ಲಘು ಪೋಷಕಾಂಶಗಳು ಸತು, ಕಾಪರ್, ಮ್ಯಾಂಗನೀಸ್, ಕಾಪರ್, ಐರನ್, ಮ್ಯಾಂಗನೀಸ್, ಲೋಹ, ಇವಿಷ್ಟು ಬೆಳೆಗಳಿಗೆ ಅತಿ ಅವಶ್ಯಕ. ಕ್ಲೋರಿನ್ ಅಂತ ಇನ್ನೊಂದಿದೆ, ಮಾಲಿಬ್ಡಿನಮ್, ಬೋರಾನ್ ಅಂತನೂ ಇದೆ. ಕ್ಲೋರಿನ್ ಅಷ್ಟು ಅವಶ್ಯಕತೆ ಬೇಕಾಗಲ್ಲ. ಕ್ಲೋರಿನ್ ಹಾನಿಕಾರಕನೂ ಆಗುತ್ತೆ ಕೆಲವು ಬೆಳೆಗಳಲ್ಲಿ ಹೆಚ್ಚಾದರೆ, ಆದರೆ ಅತಿ ಕಮ್ಮಿ ಪ್ರಮಾಣದಲ್ಲಿ ಇದರ ಅವಶ್ಯಕತೆ ಇದೆ. ಆದರೆ ಯಾವ ಗೊಬ್ಬರದ ಮೂಲಕ ಆಗಲಿ ಇದನ್ನ ಫರ್ಟಿಲೈಸರ್ ಮೂಲಕ ಪೂರೈಕೆ ಮಾಡಬೇಕಾಗಿಲ್ಲ, ಯಾಕೆಂದ್ರೆ ನೀರಲ್ಲಿ ಸಿಗುತ್ತೆ. ಗೊಬ್ಬರಗಳಲ್ಲಿ ಇರೋ ಕಲುಷಿತ ಅಂಶಗಳಲ್ಲೇ ಕ್ಲೋರಿನ್ ಪ್ರಮಾಣ ಜಾಸ್ತಿ ಇರೋದ್ರಿಂದ ನಾವು ರಸಗೊಬ್ಬರಗಳ ಮೂಲಕ ಕ್ಲೋರಿನ್ ಅನ್ನು ಕೊಡಲ್ಲ, ಪೂರೈಕೆ ಮಾಡುವ ಅವಶ್ಯಕತೆ ಇಲ್ಲ. ಅಂದ್ರೆ ಈಗ ತಾವು ಇಷ್ಟೆಲ್ಲ ಪೋಷಕಾಂಶಗಳ ಬಗ್ಗೆ ಹೇಳಿದ್ರಲ್ಲ, ಇವುಗಳನ್ನ ನಾವು ಈ ಸಾವಯವ ಗೊಬ್ಬರದ ಮೂಲಕ ನಿರ್ವಹಿಸಬಹುದೇ? ಸಾವಯವ ಕೃಷಿನಲ್ಲಿ ಒಂದು ಹೇಳಬೇಕಾದ್ರೆ ಏನ್ ಹೇಳ್ತೀವಿ, ಕಾರ್ಖಾನೆಗಳು ಫ್ಯಾಕ್ಟರಿಯಲ್ಲಿ ಪ್ರೊಡ್ಯೂಸ್ ಮಾಡುವಂತ ಯಾವುದೇ ಪದಾರ್ಥಗಳನ್ನು ಉಪಯೋಗಿಸುವುದು ನಿಷೇಧ. ತ್ಯಾಜ್ಯಗಳು ಅಂತೀವಲ್ಲ, ತ್ಯಾಜ್ಯಗಳು. ಆದ್ರಿಂದ ಎಲ್ಲಾ ಪೋಷಕಾಂಶಗಳನ್ನು ನಾವು ಸಾವಯವ ಮೂಲಕವಾಗಿ ನಿರ್ವಹಣೆ ಮಾಡುವುದು ತುಂಬಾ ಕಷ್ಟ ಆಗುತ್ತೆ. ಆದ್ರೆ ಪ್ರತಿ ವರ್ಷ ಸಾವಯವ ಗೊಬ್ಬರಗಳನ್ನು ಹಾಕ್ತಾ ಹೋದಾಗ, ಯಾವುದೇ ಸಾವಯವ ಗೊಬ್ಬರ ತಗೊಂಡ್ರೂ ಕೂಡ ಅದರಲ್ಲಿ ಸಾವಯವ ಗೊಬ್ಬರ ಬರೋದು ಯಾತ್ರಿಂದ, ಗಿಡಗಳ ತ್ಯಾಜ್ಯದಿಂದ ಅಥವಾ ಪ್ರಾಣಿಗಳ ತ್ಯಾಜ್ಯದಿಂದ. ಅದರಲ್ಲಿ ಸಾಮಾನ್ಯವಾಗಿ ಮನುಷ್ಯನಿಗಾಗ್ಲಿ ಪ್ರಾಣಿಗಳಿಗಾಗ್ಲಿ ಬೆಳೆಗಳಿಗಾಗ್ಲಿ ಬೇಕಾದ ಎಲ್ಲಾ ಪೋಷಕಾಂಶಗಳು ಅದರಲ್ಲಿ ಇರುತ್ತವೆ. ಅದು ಯಾವಾಗ ಜಮೀನಿನಲ್ಲಿ ಕೊಳತು ಗೊಬ್ಬರ ಆಗುತ್ತೋ ಎಲ್ಲಾ ಪೋಷಕಾಂಶಗಳು ಜಮೀನಿಗೆ ಸೇರುತ್ತೆ. ಆದ್ರೆ ಸಹಿ ಪ್ರಮಾಣದಲ್ಲಿ ಬೇಕಾದಷ್ಟು ಪ್ರಮಾಣದಲ್ಲಿ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಸಾರಜನಕ, ರಂಜಕ, ಪೊಟ್ಯಾಷ್ಗೆ ಏನಾದ್ರು ಮಾಡಬಹುದು, ಆದರೆ ಬೋರಾನ್ ಅಂತ ಸೂಕ್ಷ್ಮ ಪೋಷಕಾಂಶಗಳಿದೆ ಅಥವಾ ಮಾಲಿಬ್ಡಿನಮ್ ಇರ್ಬೋದು, ಇವೆಲ್ಲ ಅದನ್ನು ಸ್ವಲ್ಪ ಪೂರೈಕೆ ಮಾಡೋದು ಕಷ್ಟ ಆಗುತ್ತೆ. ಅದರಿಂದ ಅಂದ್ರೆ ನಾವು ಈ ಎಲ್ಲ ಒಂದು ರಸಗೊಬ್ಬರಗಳ ಬಳಕೆಯಿಂದ ನಾವು ಈ ಪೋಷಕಾಂಶಗಳನ್ನು ಪೂರೈಕೆ ಮಾಡಬಹುದು ಅಂತೀರ? ಸಾವಯವ ಕೃಷಿನಲ್ಲಿ ಆಗದೇ ಇದ್ರೂ ಕೂಡ ರಸಗೊಬ್ಬರಗಳಿಂದ ಎಲ್ಲಾ ಪೋಷಕಾಂಶಗಳು, 16 ಅಥವಾ 17 ಪೋಷಕಾಂಶಗಳು ಏನಿದೆ ಎಲ್ಲದನ್ನು ರಸಗೊಬ್ಬರಗಳ ಮೂಲಕ ಪೂರೈಕೆ ಮಾಡಬಹುದು. ಇದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡ್ತೀರಾ? ಈಗ ರಸಗೊಬ್ಬರಗಳು ಅಂದ್ರೆ ಏನು? ನಾವು ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಅಂತ ರಸಗೊಬ್ಬರಗಳು. ಹೌದು, ಇದರಲ್ಲಿ ಯೂರಿಯಾ ಇರ್ಬೋದು, ಡಿಎಪಿ ಇರ್ಬೋದು, ಮ್ಯೂರೇಟ್ ಆಫ್ ಪೊಟ್ಯಾಶ್ ಇರ್ಬೋದು, ಸಲ್ಫೇಟ್ ಆಫ್ ಪೊಟ್ಯಾಶ್, ಸೂಪರ್ ಫಾಸ್ಫೇಟ್, ಸಿಂಗಲ್ ಸೂಪರ್ ಫಾಸ್ಫೇಟ್ ಇರ್ಬೋದು, ಬೇಕಾದಷ್ಟಿದೆ. ಈ ಎಲ್ಲದರಲ್ಲೂ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕ ತತ್ವಗಳು ಇರುತ್ತವೆ. ಉದಾಹರಣೆಗೆ ಯೂರಿಯಾ ತಗೊಂಡ್ರೆ ಯೂರಿಯಾದಲ್ಲಿ 100 to 46 ಭಾಗ ಸಾರಜನಕ ಇರುತ್ತೆ. ಅದೇ FIM ಅಂತ ಕೊಟ್ಟಿಗೆ ಗೊಬ್ಬರ ತಗೊಂಡ್ರೆ ಅದರಲ್ಲಿ 100 kg ತಗೊಂಡ್ರೆ ಹೆಚ್ಚು ಅಂದ್ರೆ 1 kg ಬರಬಹುದು ಅದರಲ್ಲಿ ಸಾರಜನಕದ ಅಂಶ. ಅದೇ ರಂಜಕ ಇದರಲ್ಲಿ ಹೆಚ್ಚು ಅಂದ್ರೆ 400 to 500 ಬರಬಹುದು. ಅದೇ ಸಿಂಗಲ್ ಸೂಪರ್ ಫಾಸ್ಫೇಟ್ ತಗೊಂಡ್ರೆ 16 kg ಬರುತ್ತೆ. ಹೌದು, ಡಿಎಪಿ ತಗೊಂಡ್ರೆ 48 kg ಬರುತ್ತೆ. ಹಾಗಾಗಿ ರಸಗೊಬ್ಬರಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕ ತತ್ವಗಳು ಇರುತ್ತೆ. ರೈತರು ರಸಗೊಬ್ಬರಗಳನ್ನು ಉಪಯೋಗಿಸುವಾಗ ಒಂದು ಮುಖ್ಯವಾದ ಅಂಶವನ್ನ ಗಮನದಲ್ಲಿಟ್ಕೋಬೇಕು. ಏನು? ನಾವು ಬೆಳೆಗೆ ಯಾವುದನ್ನ ಶಿಫಾರಸು ಮಾಡಿರ್ತೀವೋ, ಉದಾಹರಣೆಗೆ ಟೊಮ್ಯಾಟೊ ಬೆಳೆಗೆ 180 kg ಸಾರಜನಕ ಹಾಕಿ ಅಂತ ಹೇಳ್ತೀವಿ, 120 kg ಪೊಟ್ಯಾಶ್ ಹಾಕಿ ಅಂತ ಹೇಳ್ತೀವಿ, ಅಥವಾ 60 to 80 kg ರಂಜಕ ಹಾಕಿ ಅಂತ ಹೇಳ್ತೀವಿ. ರೈತರು ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಇದಕ್ಕಿಂತ ಹೆಚ್ಚು ಹಾಕೋಕ್ ನೋಡ್ತಾರೆ. ಹೆಚ್ಚು ಹಾಕೋದ್ರಿಂದ ಬೆಳೆಗೆ ಹಾನಿ ಉಂಟಾಗುತ್ತೆ ಹೊರತು, ಪ್ಲಸ್ ಪರಿಸರಕ್ಕೆ ಹಾನಿ ಉಂಟಾಗುತ್ತೆ ಹೊರತು ಇದರಿಂದ ಬೆಳೆ ವೃದ್ಧಿ ಆಗೋದು ಕಮ್ಮಿ. ಹಾಗಾಗಿ ಶಿಫಾರಸು ಏನ್ ಮಾಡಿರ್ತಾರೋ ಅಷ್ಟನ್ನು ಮಾತ್ರ ಉಪಯೋಗಿಸಿದ್ರೆ ಬೆಳೆಗೂ ಒಳ್ಳೇದು, ಅವ್ರ ಜೇಬ್ಗೂ ಒಳ್ಳೇದು, ಮತ್ತೆ ಜಮೀನಿನ ಆರೋಗ್ಯನೂ ಕಾಪಾಡ್ಕೋಬಹುದು. ಹಾಗಾಗಿ ನಾವು ಮುಖ್ಯವಾಗಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಬಳಸಬೇಕು ಅಂತ ರಸಗೊಬ್ಬರನ. ಸಾಮಾನ್ಯವಾಗಿ ನಾವು ರೈತರಿಗೆ 2 to 3 times ಅವರ ಜಮೀನಿನ ಮಣ್ಣನ್ನ ಪರೀಕ್ಷೆ ಮಾಡಿಕೊಂಡು ಅದರ ಆಧಾರದ ಮೇಲೆ ರಸಗೊಬ್ಬರಗಳನ್ನು ಉಪಯೋಗಿಸಿ ಅಂತ ಎಲ್ಲಾ ರೈತರಿಗೂ ಹೇಳ್ತೀವಿ. ನಮ್ಮ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಹೆಸರಘಟ್ಟದಲ್ಲಿ ನಾವು ಇದನ್ನ ಪರೀಕ್ಷೆ ಕೂಡ ಮಾಡಿ ರೈತರಿಗೆ ಏನು ರೆಕಮೆಂಡೇಶನ್ ಕೊಡಬೇಕು ಅದನ್ನು ಕೂಡ ಕೊಡ್ತೀವಿ. ಇನ್ನು ತಾವು ಈಗಾಗಲೇ ಈ ಮಾಧ್ಯಮಿಕ ಪೋಷಕಾಂಶಗಳ ಬಗ್ಗೆ ತಿಳಿಸ್ಕೊಟ್ರಿ, ಗಂಧಕ, ಸುಣ್ಣ ಮತ್ತು ಮೆಗ್ನೀಷಿಯಂ ಅಂತ ಅಂದು, ಇವು ಈ ತರಕಾರಿ ಬೆಳೆ ಉತ್ಪಾದನೆಯಲ್ಲಿ ಎಷ್ಟು ಮಟ್ಟಿಗೆ ಪ್ರಭಾವವನ್ನು ಬೀರ್ತವೆ, ಉಪಯೋಗಕಾರಿ ಅಂತೀರಿ? ಈಗೀಗ ಏನಾಗ್ತಿದೆ ಅಂದರೆ ಗಂಧಕ, ಸುಣ್ಣ ಮತ್ತು ಮೆಗ್ನೀಷಿಯಮ್ಮು ನಾವು ಉಪಯೋಗಿಸ್ತಿದ್ದ ರಸಗೊಬ್ಬರಗಳ ಜೊತೆ ಕಲುಷಿತವಾಗಿ ಬರ್ತಾ ಇತ್ತು. ಈಗೇನಾಗ್ತಿದೆ, ಪ್ಯೂರ್ ಕ್ವಾಲಿಟಿ ಬರ್ತಿರೋದ್ರಿಂದ ಸಲ್ಫರ್ ಇರ್ಬೋದು, ಗಂಧಕ ಅಥವಾ ಮೆಗ್ನೀಷಿಯಂ ಇರ್ಬೋದು ಅಥವಾ ಸುಣ್ಣ ಇರ್ಬೋದು, ಇದರ ಕ್ವಾಂಟಿಟಿ ಜಮೀನಿಗೆ ಸೇರ್ತಿರೋದು ಪ್ರಮಾಣ ಬಹಳ ಕಮ್ಮಿ ಆಗಿರೋದ್ರಿಂದ ಇದನ್ನ ಗೊಬ್ಬರಗಳ ಮೂಲಕ ಕೂಡ ಅಪ್ಲೈ ಮಾಡೋ ಸ್ಟೇಜ್ ಬಂದಿದೆ. ಅಂದ್ರೆ ಪ್ರತ್ಯೇಕವಾಗಿ ನಾವು ಇದನ್ನು ನಿರ್ವಹಣೆ ಮಾಡಬೇಕಾಗಿ ಬರ್ತಿದೆ. ಈಗ ಉದಾಹರಣೆಗೆ ರೈತರು ಟೊಮ್ಯಾಟೋಗೆ ಪೊಟ್ಯಾಸಿಯಂ ಜಾಸ್ತಿ ಹಾಕೋಕ್ ಶುರು ಮಾಡಿದ್ದಾರೆ ಅಥವಾ ನೈಟ್ರೋಜನ್ ಜಾಸ್ತಿ ಹಾಕೋಕ್ ಶುರು ಮಾಡಿದ್ದಾರೆ. ಈ ಎರಡನ್ನು ಜಾಸ್ತಿ ಹಾಕಿದಾಗ ಏನಾಗುತ್ತೆ, ಮೆಗ್ನೀಷಿಯಂ ಇದ್ರೂ ಕೂಡ ಬೆಳೆಗೆ ತಗೊಳಕಾಗಲ್ಲ. ಸಮತೋಲನ ಬ್ಯಾಲೆನ್ಸ್ ತಪ್ಪುದ್ರಿಂದ ಮೆಗ್ನೀಷಿಯಂ ಜಮೀನಲ್ಲಿ ಇದ್ರೂ ಕೂಡ ತಗೊಳಕಾಗಲ್ಲ. ಕ್ಯಾಲ್ಸಿಯಮು ಕೂಡ, ಸುಣ್ಣ ಯಾವಾಗ ತಗೊಳ್ಳಲ್ವೋ ಟೊಮ್ಯಾಟೋನಲ್ಲಿ ಏನಾಗುತ್ತೆ, ಬ್ಲಾಸಮ್ ಅಂಡ್ ರಾಟ್ ಅಂತ ಕರಿತೀವಿ, ಹಣ್ಣಿನ ತುದಿ ಕಪ್ಪಾಗುತ್ತೆ. ಹಣ್ಣಿನ ತುದಿ ಕಪ್ಪಾಗೋದನ್ನ ನೋಡಿ ಜನ ಕಾಯಿಲೆ ಅನ್ಕೋತಾರೆ, ಕಾಯಿಲೆ ಅಲ್ಲ ಅದು. ಸುಣ್ಣದ ಪ್ರಮಾಣ ಕಮ್ಮಿ ಆದಾಗ ಹಣ್ಣಿನ ತುದಿ ಕಪ್ಪಾಗುತ್ತೆ, ಹಣ್ಣಿನ ಹೂವಿನ ಭಾಗ ಮುಂದೆ ತೊಟ್ಟಿನ ಇದು ಎದುರು ಅಪೋಸಿಟ್ ಕಪ್ಪಾಗುತ್ತೆ. ಇದೇ ತರ ಮೆಣಸಿನಕಾಯಿಲೂ ಬರುತ್ತೆ, ಬದನೆಕಾಯಿಲೂ ಬರುತ್ತೆ. ಅದೇ ತರ ಮೆಗ್ನೀಷಿಯಂ ಕಮ್ಮಿ ಆದಾಗ ಬೇಕಾದಷ್ಟು ತರಕಾರಿ ಬೆಳೆಗಳಲ್ಲಿ ವಿಕ್ರೋಪ ಶುರುವಾಗುತ್ತೆ, ಏನಾರ ಒಂದು ರೀತಿ ಅದರ ಲಕ್ಷಣಗಳನ್ನು ತೋರಿಸುತ್ತೆ, ತರಕಾರಿ ಕ್ವಾಲಿಟಿ ಕಮ್ಮಿ ಆಗುತ್ತೆ. ಆದ್ರಿಂದ ಮೆಗ್ನೀಷಿಯಂ ಬೇಕಾಗುತ್ತೆ ಬೆಳೆಗಳಿಗೆ. ಇದೇ ತರ ಗಂಧಕ ಕೂಡ, ಗಂಧಕನು ಅವಶ್ಯಕ, ಬಹು ಅವಶ್ಯಕ ಇರೋದ್ರಿಂದ ಗಂಧಕದ ಗೊಬ್ಬರಗಳನ್ನ ಉಪಯೋಗಿಸಬೇಕಾಗೋ ಸ್ಟೇಜ್ ಬರ್ತಾ ಇದೆ ಈಗ. ಮೆಗ್ನೀಷಿಯಂ ಜೊತೆಗೆ ಪತ್ರ ಹರಿತನ ಭಾಗ ಆಗಿರೋದ್ರಿಂದ ವಿದ್ಯುತ್ ಸಂಶ್ಲೇಷಣೆ ಕ್ರಿಯೆಗೂ ತೊಂದರೆ ಆಗಬಹುದು. ಮೆಗ್ನೀಷಿಯಂ ಪತ್ರ ಹರಿತ ಭಾಗ ಆಗಿದ್ರಿಂದ ಎಲೆಗಳು ಅದ್ರ ಕಮ್ಮಿ ಆದಟ್ಗೆ ಹಳದಿ ಬಣ್ಣಕ್ಕೆ ಶುರುವಾಗುತ್ತೆ, ಅದರಿಂದ ತಂತಾನೆ ಇಳುವರಿ ಕಡಿಮೆ ಆಗುತ್ತೆ, ಇಳುವರಿ ಕಮ್ಮಿ ಆಗುತ್ತೆ, ಬೆಳೆ ಕುಂಠಿತವಾಗುತ್ತೆ. ಆದ್ರಿಂದ ಈ ಒಂದು ಗಂಧಕ, ಸುಣ್ಣ ಮತ್ತು ಮೆಗ್ನೀಷಿಯಂಗಳ ಪೂರೈಕೆ ಕಡೆಗೆ ವಿಶೇಷವಾದ ಗಮನ ಕೊಡಬೇಕಾಗುತ್ತೆ. ಇನ್ನೊಂದು ತಾವು ತಿಳಿಸಿದ್ದು ಮುಖ್ಯವಾದ ಅಂಶ ಅಂದ್ರೆ ಈ ಸೂಕ್ಷ್ಮ ಪೋಷಕಾಂಶಗಳು ಅಂತ, ಇವುಗಳ ಒಂದು ಪ್ರಾಮುಖ್ಯತೆ ಬಗ್ಗೆ ತಿಳಿಸ್ಕೊಡ್ತೀರಾ ಈ ತರಕಾರಿ ಬೆಳೆಗಳಲ್ಲಿ? ತರಕಾರಿ ಬೆಳೆಗಳಲ್ಲಿ ನಾವೀಗ ಕಂಡು ಬರ್ತಿರೋದೇನು ಅಂದ್ರೆ ಸತು, ಜಿಂಕ್ ಮತ್ತೆ ಬೋರಾನ್, ಇವೆರಡು ಸಾಮಾನ್ಯವಾಗಿ ಕರ್ನಾಟಕದ ತರಕಾರಿ ಬೆಳೆಯುವ ಎಲ್ಲಾ ಜಮೀನಲ್ಲೂ ಇದರ ಕೊರತೆ ಇದೆ. ನಿಜ. ಜೊತೆಗೆ ಈ ಬೋರ್ವೆಲ್ ಆಳ ಹೋಗ್ತಾ ಹೋಗ್ತಾ ಈ ನೀರಿನ ಕ್ವಾಲಿಟಿ ಕೆಡ್ತಾ ಇದೆ, ಗುಣಮಟ್ಟ ಕೆಡ್ತಾ ಇರೋದ್ರಿಂದ ಅದರಲ್ಲಿ ಒಂದು ಅಂಶ ಇದೆ, ಬೈಕಾರ್ಬೊನೇಟ್ ಅಂತ. ನೀರಿನ ಬೈಕಾರ್ಬೊನೇಟ್ ಅಂಶ ಜಾಸ್ತಿ ಆಗ್ತಾ ಹೋದಾಗೆ ಕಬ್ಬಿಣದ ಅಂಶ ಬೆಳೆಗೆ ದೊರಕುವುದು ಕಮ್ಮಿ ಆಗುತ್ತೆ. ಹಾಗಾಗಿ ಈಗೀಗ ತರಕಾರಿ ಬೆಳೆಗಳಲ್ಲಿ ಕಬ್ಬಿಣದ ಕಮ್ಮಿನೂ ಕೂಡ ಕಂಡು ಬರ್ತಾ ಇದೆ. ವಿಶೇಷವಾಗಿ ಜಮೀನಲ್ಲಿ ಕಬ್ಬಿಣ ಕಮ್ಮಿ ಇದೆ ಅಂತ ಅಲ್ಲ, ಆದ್ರೆ ಕಬ್ಬಿಣ ಇದ್ರೂ ಕೂಡ ಬೆಳೆಗೆ ತೆಗೆದುಕೊಳ್ಳಕಾಗ್ತಾ ಇಲ್ಲ, ತೆಗೆದುಕೊಂಡ್ರು ಉಪಯೋಗಕ್ಕೆ ಬರ್ತಾ ಇಲ್ಲ. ಆ ಬೈಕಾರ್ಬೊನೇಟ್ ತಗೊಂಡಿರೋ ಲೋಹಾನ ಉಪಯೋಗಿಸ್ಕೊಳ್ಳಕ್ಕೂ ಬಿಡೋದಿಲ್ಲ. ಇದರಿಂದ ನಾವೇನ್ ಮಾಡ್ತೀವಿ, ಲೋಹ ಇರ್ಬೋದು, ಐರನ್ ಇರ್ಬೋದು, ಅಥವಾ ಸತು, ಜಿಂಕ್ ಇರ್ಬೋದು, ಬೋರಾನ್ ಇರ್ಬೋದು, ಇವೆಲ್ಲವನ್ನು ಸಿಂಪಡಣೆ ಮೂಲಕ ನಿರ್ವಹಣೆ ಮಾಡ್ತೀವಿ. ಎಲೆ ಸಿಂಪಡಣೆ ಮೂಲಕ, ಎಲೆ ಸಿಂಪಡಣೆ ಸುಲಭವಾಗಿ ತೆಗೆದುಕೋಬಹುದು. ಅವಾಗ ಸೀದಾ ಎಲೆಗೆ ಸಿಗೋದ್ರಿಂದ, ಹಣ್ಣು ಕಾಯಿಗೆ ಸೀದಾ ಇದರ ತಲುಪೋದ್ರಿಂದ ಜಮೀನಲ್ಲಿ ಇದರ ಅಡ್ವರ್ಸ್ ಎಫೆಕ್ಟ್ ಏನ್ ಹೇಳ್ತೀವಿ, ಅದು ಪ್ರತಿಕೂಲ ಪರಿಣಾಮ. ಆದ್ರಿಂದ ಸಿಂಪಡಣೆ ಮೂಲಕ ಸೂಕ್ಷ್ಮ ತತ್ವಗಳನ್ನು ನಿರ್ವಹಣೆ ಮಾಡಬೇಕು. ಇನ್ನ ಇವತ್ತು ಹನಿ ನೀರಾವರಿ ಈ ತೋಟಗಾರಿಕಾ ಬೆಳೆಗಳಲ್ಲಿ ವಿಶೇಷವಾಗಿ ಜನಪ್ರಿಯವಾಗಿದೆ ಅಂತ ಹೇಳಬಹುದು. ಹೌದು. ಈ ರಸಗೊಬ್ಬರಗಳನ್ನ ನಾವು ಹನಿ ನೀರಾವರಿ ಮೂಲಕ ಕೊಡಬಹುದೇ? ಈಗೀಗ ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಈ ಹನಿ ನೀರಾವರಿಗೆ ಸಾಕಷ್ಟು ಸಬ್ಸಿಡಿ ಕೂಡ ಕೊಡ್ತಾ ಇದ್ದಾರೆ. ಎಲ್ಲಾ ರೈತರು ಸಬ್ಸಿಡಿ ಉಪಯೋಗಿಸಿಕೊಂಡು ಹನಿ ನೀರಾವರಿ ಸಿಸ್ಟಮ್ ಅನ್ನ ಅಳವಡಿಸ್ತಾ ಇದ್ದಾರೆ. ಹನಿ ನೀರಾವರಿ ಎಲ್ಲೆಲ್ಲಿ ಅಳವಡಿಸಿದಾರೋ ಅಲ್ಲೆಲ್ಲ ರಸಗೊಬ್ಬರಗಳನ್ನ ಹನಿ ನೀರಾವರಿ ಮೂಲಕ ಕೊಡೋದ್ರಿಂದ ರೈತರಿಗೆ ಸಾಕಷ್ಟು ಲಾಭ ಆಗುತ್ತೆ. ಯಾಕೆಂದ್ರೆ ಈಗ ಡೈರೆಕ್ಟ್ ಆಗಿ ನೀವು ಯೂರಿಯಾ ಗೊಬ್ಬರ ಹಾಕಿದ್ರೆ ಅದರ ಬೆಳೆಗೆ ಉಪಯೋಗ ಆಗುವುದು ಶೇಕಡ 40%. ಅರವತ್ತರಷ್ಟು ನಷ್ಟ ಆಗುತ್ತೆ. ರಂಜಕ 20%, ಶೇಕಡ ಪೊಟ್ಯಾಶು 50-60%. ಅದೇ ಹನಿ ನೀರಾವರಿ ಮೂಲಕ ಈ ಗೊಬ್ಬರಗಳನ್ನ ಕೊಟ್ರೆ ಸುಮಾರು ನೈಟ್ರೋಜನ್ ಸಾರಜನಕವನ್ನ 80%ವರೆಗೂ ತಗೊಂಡು ಹೋಗ್ಬೋದು. ಅದರ ಉಪಯೋಗ ಶಕ್ತಿನ 80%ವರೆಗೂ ತಗೊಂಡು ಹೋಗ್ಬೋದು. ಅದೇ ರಂಜಕನ 40-50%ವರೆಗೂ ತಗೊಂಡು ಹೋಗ್ಬೋದು. ಪೊಟ್ಯಾಶ್ ಪೂರ್ತಿ ತಗೊಂಡು ಹೋಗ್ಬೋದು, ಶೇಕಡ 100% ತಗೊಂಡು ಹೋಗ್ಬೋದು. ಹಾಗಾಗಿ ಹನಿ ನೀರಾವರಿ ಮೂಲಕ ರಸಗೊಬ್ಬರಗಳ ನಿರ್ವಹಣೆ ಮಾಡುವುದು ರೈತರಿಗೆ ಬಹಳ ಒಂದು ಲಾಭದಾಯಕ ಇದಕ್ಕೆ ಪರಿಸರಕ್ಕೆ ಬಹಳಷ್ಟು ಲಾಭ. ಮತ್ತೆ ಖರ್ಚು ಕೂಡ ಕಡಿಮೆ ಆಗುತ್ತೆ, ಖರ್ಚು ಸಾಕಷ್ಟು ಕಮ್ಮಿ ಬರುತ್ತೆ. ಮತ್ತೆ ಅವರಿಗೆ ಸಮಯಾಭಾವವನ್ನು ಕೂಡ ಅವರು ಅನುಭವಿಸಲ್ಲ, ಸಾಕಷ್ಟು ಸಮಯ ಉಳಿತಾಯ. ಒಂದು ಈಗಿನ ಸ್ಥಿತಿನಲ್ಲಿ ಈ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ ಅಂತ ಹೇಳ್ತೀವಿ, ನೀರಿನಲ್ಲಿ ಕರಗುವ ಗೊಬ್ಬರ, ಕರಗುವಂತ ಗೊಬ್ಬರ ಮಾತ್ರ ಇದ್ರಲ್ಲಿ ಕೊಡಬಹುದು ಹನಿ ನೀರಾವರಿ ಮೂಲಕ. ಅದರ ಬೆಲೆ ಸ್ವಲ್ಪ ಜಾಸ್ತಿ ಇದೆ, ಆದ್ರೂ ಕೂಡ ಬೆಲೆ ಜಾಸ್ತಿ ಇದ್ರೂ ಕೂಡ ಈ ಸೀದಾ ಗೊಬ್ಬರ ಕೊಡ್ತೀವಲ್ಲ ಯೂರಿಯಾ ಮ್ಯೂರೇಟ್ ಆಫ್ ಪೊಟ್ಯಾಶ್ ಅವುಗಳಿಗೆ ಕಂಪೇರ್ ಮಾಡಿದ್ರೆ ನೀವು ಎಷ್ಟು ಉಪಯೋಗ ಕಮ್ಮಿ ಮಾಡಬಹುದು ಅಂದ್ರೆ ಇದು ಬೆಲೆ ಜಾಸ್ತಿ ಇದ್ರೂ ಕೂಡ ಇನ್ನೂ ರೈತರಿಗೆ ಲಾಭನೇ ಸಿಗ್ತಾ ಇದೆ. ಅಂದ್ರೆ ಮುಖ್ಯವಾಗಿ ನಾವು ಈಗ ಈ ಹನಿ ನೀರಾವರಿ ಮೂಲಕ ರಸಗೊಬ್ಬರವನ್ನು ಕೊಡುವಾಗ ಏನು ಎಚ್ಚರಿಕೆಯನ್ನ ತೆಗೆದುಕೊಳ್ಬೇಕಾಗತ್ತೆ? ಹನಿ ನೀರಾವರಿ ಮೂಲಕ ರಸಗೊಬ್ಬರಗಳನ್ನು ಕೊಡ್ಬೇಕಾದ್ರೆ ಒಂದು ಮುಖ್ಯವಾದ ಅಂಶ ಏನು ಅಂದ್ರೆ ಹನಿ ನೀರಾವರಿ ರಸಗೊಬ್ಬರದ ನೀರಿದೆಯಲ್ಲ ಅದರ ಲವಣದ ಅಂಶ 1 DS ಗಿಂತ ಕಮ್ಮಿ ಇರಬೇಕು ಅಂತ ಹೇಳ್ತೀವಿ. ಲವಣಾಂಶ ಕಡಿಮೆ ಇರಬೇಕು, ಲವಣಾಂಶ ಅದಕ್ಕಿಂತ ಜಾಸ್ತಿ ಆಗಬಾರದು. ಅಂದ್ರೆ ಗೊಬ್ಬರ ಜಾಸ್ತಿ ನೀರು ಹಾಕ್ಬಿಟ್ಟು ನೀವು ಗಿಡಕ್ಕೆ ಕೊಡ್ತೀವಿ ಅಂದ್ರೆ ಆಗಲ್ಲ. ಅದರಲ್ಲಿ ಏನಾಗುತ್ತೆ, ಜಮೀನಲ್ಲಿ ಲವಣದ ಅಂಶ ಜಾಸ್ತಿ ಹೋಗ್ತಾ ಶುರುವಾಗುತ್ತೆ. ಸಲಿನಿಟಿ ಅಂತ ಏನ್ ಹೇಳ್ತೀವಿ, ಸಲಿನಿಟಿ ಪ್ರಾಬ್ಲಮ್ ಇಂದ ಉಪ್ಪಿನಾಂಶ ಜಾಸ್ತಿ ಆಗಿ ಬೆಳೆಗಳು ಕುಂಠಿತವಾಗುತ್ತೆ. ಹನಿ ನೀರಾವರಿ ಮೂಲಕ ರಸಗೊಬ್ಬರಗಳನ್ನು ಕೊಡಬೇಕಾದ್ರೆ 1 DS ಗಿಂತ ಕಮ್ಮಿ ಇರೋ ಅಷ್ಟು ಮಾತ್ರ ಕೊಡಬೇಕು. ಆ ಒಂದು ಅಂಶವನ್ನ ಅವರು ವಿಶೇಷವಾಗಿ ಗಮನಿಸಬೇಕು. ಜೊತೆಗೆ ನೀರಲ್ಲಿ ಕರಗುವಂತದ್ ಮಾತ್ರ ಉಪಯೋಗಿಸ್ಬೇಕು. 2 ಬೇರೆ ಬೇರೆ ಉಪ್ಪುಗಳನ್ನ ಮಿಕ್ಸ್ ಮಾಡಿದಾಗ ಅದು ಮೊಸರು ತರ ಪ್ರಿಸಿಪಿಟೇಟ್ ಆಗ್ಬಿಡಬಾರ್ದು. ಪ್ರಿಸಿಪಿಟೇಟ್ ಆಗ್ಬಿಟ್ರೆ ಏನಾಗುತ್ತೆ, ನಿಮ್ಮ ಹನಿಕೆಗಳಲ್ಲಿ ಕುಂತುಗಳಲ್ಲಿ ಕೂತ್ಕೊಂಡು ಬ್ಲಾಕ್ ಆಗ್ಬಿಡುತ್ತೆ. ಅವಾಗ ಏನ್ ಮಾಡ್ತೀವಿ, ಒಂದು ಆಮ್ಲ ಪದಾರ್ಥವನ್ನ ಪಂಪ್ ಮಾಡ್ಬೇಕಾಗ್ಬರುತ್ತೆ ಕರಗಿಸೋಕೋಸ್ಕರ. ಮತ್ತೆ ಆಮ್ಲೀಯತೆ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ, ಆಮ್ಲೀಯತೆ ಜಾಸ್ತಿ ಆಗೋ ಸಾಧ್ಯತೆನೂ ಇರುತ್ತೆ ಆ ತರ ಮಾಡಿದಾಗ. ಅದಕ್ಕೆ ಹನಿ ನೀರಾವರಿಯಲ್ಲಿ ಪೋಷಕ ತತ್ವಗಳನ್ನ ಜೊತೆಗೆ ಕಳಿಸ್ಬೇಕು ಅಂದ್ರೆ ಕೆಲವು ಮುಖ್ಯವಾಗಿ ವಿಷಯಗಳನ್ನು ತಿಳ್ಕೊಂಡಿರ್ಬೇಕು. ಅಂದ್ರೆ ಅವು ಚೆನ್ನಾಗಿ ಸಮರ್ಪಕವಾಗಿ ಕರಗುವಂತ ಗೊಬ್ಬರಗಳನ್ನೇ ಬಳಸಬೇಕು. ಗೊಬ್ಬರಗಳು ತೂತುಗಳು ಬ್ಲಾಕ್ ಆಗದಂಗ್ ನೋಡ್ಕೋತಾ ಇರಬೇಕು. ಸಲಿನಿಟಿ ಜಾಸ್ತಿ ಆಗಬಾರ್ದು, ಉಪ್ಪಿನಾಂಶ ಜಾಸ್ತಿ ಆಗಬಾರ್ದು, ಜಾಸ್ತಿ ಆಗಬಾರ್ದು. ಇನ್ನು ಇವತ್ತು ಈ ಹಸಿರು ಮನೆಗಳಲ್ಲಿ ತರಕಾರಿಗಳ ಬೇಸಾಯ ಬಹಳ ಜನಪ್ರಿಯವಾಗ್ತಾ ಇದೆ. ಹೌದು, ಈ ಒಂದು ಹಸಿರು ಮನೆಗಳಲ್ಲಿ ಅಥವಾ ಈ ಪಾಲಿ ಹೌಸ್ಗಳು ಅಂತ ನಾವು ಏನು ಕರಿತೀವಲ್ಲ, ಇಲ್ಲಿ ಈ ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬಹುದು ಅಂತೀರಿ? ಸಾಮಾನ್ಯವಾಗಿ ಪಾಲಿ ಹೌಸ್ ಅಥವಾ ಹಸಿರು ಮನೆ ಅಥವಾ ನೆಟ್ ಹೌಸ್ ಅಂತ ಏನು ಹೇಳ್ತೀವಿ, ಎಲ್ಲ ಕಡೆನೂ ಜಾಲಗೃಹಗಳು ಹನಿ ನೀರಾವರಿ ಮೂಲಕನೇ ನೀರು ನಿರ್ವಹಣೆ ಮಾಡೋದು. ಹನಿ ನೀರಾವರಿ ಮೂಲಕನೇ ರಸಗೊಬ್ಬರಗಳನ್ನು ಕೊಡೋದು ಪಾಲಿ ಹೌಸ್ ಅಲ್ಲಿ. ಸೊ ಪಾಲಿ ಹೌಸ್ ಅಥವಾ ಹಸಿರು ಮನೆಯಲ್ಲಿ ಮುಖ್ಯವಾಗಿ ನಮಗೆ ಕಂಡು ಬರ್ತಿರೋ ಪ್ರಾಬ್ಲಮ್ ಏನು ಅಂದ್ರೆ ಉಪ್ಪಿನ ಅಂಶ ಜಾಸ್ತಿ ಆಗ್ತಾ ಇದೆ, ಗಿಡಗಳ ಬೇರ್ ಹತ್ರ ಉಪ್ಪಿನ ಅಂಶ ಜಾಸ್ತಿ ಆಗ್ತಾ ಇದೆ. ಅದ್ರ ಬಗ್ಗೆ ರೈತರು ಸಾಕಷ್ಟು ಗಮನ ಕೊಡಬೇಕು. ನಾನು ಹೇಳಿದಾಗೆ ಆ ರಸಗೊಬ್ಬರಗಳನ್ನ ಕೊಟ್ಟಾಗ ಅದರ ಸೊಲ್ಯೂಷನ್ 1 DS ಗಿಂತ ಕಮ್ಮಿ ಇದ್ರೆ ಈ ತೊಂದರೆ ಬರೋದಿಲ್ಲ. 1 DS ಗಿಂತ ಜಾಸ್ತಿ ಆದ್ರೆ ಉಪ್ಪಿನ ಅಂಶ ಜಾಸ್ತಿ ಆಗೋಕೆ ಹೋಗುತ್ತೆ ಶುರು ಜಮೀನಲ್ಲಿ. ಸೊ ಬೆಳೆಗಳು ಬೆಳೆಯುವುದು ಕುಂಠಿತವಾಗುತ್ತೆ. ಜೊತೆಗೆ ಈ ಪಾಲಿ ಹೌಸ್ ನಲ್ಲಿ ಏನು ಅಂದ್ರೆ ಬೆಳೆಗಳ ಪೀರಿಯಡ್ ಅವಧಿ ಸಾಕಷ್ಟು ಜಾಸ್ತಿ ಇರುತ್ತೆ. 6-8 ತಿಂಗಳವರೆಗೂ ಆ 6-8 ತಿಂಗಳವರೆಗೂ ಪೋಷಕ ತತ್ವಗಳನ್ನ ನೀವು ಹನಿ ನೀರಾವರಿ ಮೂಲಕನೇ ಕೊಡಬೇಕಾಗುತ್ತೆ. ಅವಾಗ ಸ್ವಲ್ಪ ಸಂತುಲನ ಈ ಕಡೆ ಆ ಕಡೆ ಆದ್ರೆ ಕೆಲವು ಪೋಷಕ ತತ್ವಗಳ ಕಮ್ಮಿ ಕಂಡು ಬರುತ್ತೆ. ಉದಾಹರಣೆಗೆ ಸಾಮಾನ್ಯವಾಗಿ ಟೊಮೆಟೊ ಕಲರ್ ಕ್ಯಾಪ್ಸಿಕಮ್ ಇವೆಲ್ಲ ಬೆಳೆದಾಗ ಮೆಗ್ನೀಷಿಯಂ ಕಮ್ಮಿ ಕಂಡೇ ಕಾಣುತ್ತೆ, ಪೊಟ್ಯಾಸಿಯಂ ಕಮ್ಮಿ ಕಂಡೇ ಕಾಣುತ್ತೆ. ಸೊ ನೋಡ್ತಾ ನೋಡ್ತಾ ಇದನ್ನ ಕರೆಕ್ಟ್ ಮಾಡ್ಕೋಬೇಕು, ತಜ್ಞರನ್ನ ಸಂಪರ್ಕಿಸಿ ಅದರ ಸೊಲ್ಯೂಷನ್ ಕಂಡುಹಿಡ್ಕೊಂಡು ಸರಿ ಮಾಡ್ಕೋಬೇಕಾಗುತ್ತೆ. ಈಗ ವಿದ್ಯುತ್ ವಾಹಕತೆ ಅಂತ ತಾವು ಹೇಳಿದ್ರಿ, ಅದು ಒಂದು ಡಿಎಸ್ಸಿ ಕಡಿಮೆ ಇರಬೇಕಂತ, ಅದನ್ನ ಅಳಿಯೋದಕ್ಕೆ ಏನಾದರೂ ಮಾಪಕಗಳಿದ್ದಾವೆ ರೈತರ ಮಟ್ಟದಲ್ಲಿ ನೋಡ್ಕೊಳ್ಳೋದಕ್ಕೆ? ರೈತರ ಮಟ್ಟದಲ್ಲಿ ಇದು ಸೀದಾ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಒಂದೇನು ಅಂದ್ರೆ ಜಮೀನು ಸ್ವಲ್ಪ ಒಣಗ್ತು ಅಂದ್ರೆ ಮೇಲ್ಭಾಗದಲ್ಲಿ ಬೆಳಿ ಒಂದು ಪದರ ಕಂಡು ಬರುತ್ತೆ. ಆ ಕಂಡು ಬಂದಾಗ ಇವರೇ ತಿಳ್ಕೋಬೇಕಾಗುತ್ತೆ, ಇವರೇ ತಿಳ್ಕೋಬಹುದು. ಕಂಡು ಬಂದ ಕೂಡ್ಲೆ ಒಳ್ಳೆ ನೀರಿಂದ ಅದನ್ನ ಫ್ಲಶ್ ಮಾಡಬೇಕು, ಇಲ್ಲದೆ ಹೋದ್ರೆ ಪರೀಕ್ಷೆ ಮಾಡಿಸಿ ನಿಮ್ಮ ಹನಿ ನೀರಾವರಿ ಮೂಲಕ ಕಳಿಸ್ತಿರೋ ರಸಗೊಬ್ಬರಗಳ ಮಾತ್ರ ಸ್ವಲ್ಪ ಕಮ್ಮಿ ಮಾಡಬೇಕು, ಪ್ರಮಾಣವನ್ನು ಕಡಿಮೆ ಮಾಡಬೇಕಾಗುತ್ತೆ. ಇನ್ನು ಇವತ್ತು ಸಾವಯವ ವಿಧಾನದಲ್ಲೂ ಕೂಡ ತರಕಾರಿ ಬೆಳೆಯುವಂತದ್ದು ಹೆಚ್ಚು ಜನಪ್ರಿಯವಾಗ್ತಾ ಇದೆ, ಮತ್ತೆ ಆ ತರಕಾರಿಗಳಿಗೆ ಹೆಚ್ಚು ಬೆಲೆನೂ ಕೂಡ ಸಿಗ್ತಾ ಇದೆ. ಈ ಸಾವಯವ ಕೃಷಿನಲ್ಲಿ ನಾವು ಹೇಗೆ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡಬಹುದು ಅಂತೀರಿ? ಸಾವಯವ ಕೃಷಿನಲ್ಲಿ ಒಂದು ರೈತರು ತಿಳ್ಕೋಬೇಕು, ಸಾವಯವ ಕೃಷಿನಲ್ಲಿ ಖಂಡಿತ ರಸಗೊಬ್ಬರಗಳ ಪ್ರಮಾಣದಲ್ಲಿ ಏನು ನಾವು ಬೆಳೆಗಳ ಉತ್ಪಾದನೆ ಸಿಗುತ್ತೋ ಅಷ್ಟು ಸಾವಯವ ಕೃಷಿನಲ್ಲಿ ಸಿಗೋದಕ್ಕೆ ಸಾಧ್ಯ ಇಲ್ಲ. ಒಂದು ಏನು ಅಂದರೆ ರಸಗೊಬ್ಬರಗಳನ್ನು ಉಪಯೋಗಿಸೋ ಜಮೀನಲ್ಲಿ ಕನ್ವೆನ್ಷನಲ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ, ಸಾಂಪ್ರದಾಯಿಕ ಪದ್ಧತಿನಲ್ಲಿ ನಾವು ಹೈಬ್ರಿಡ್ಸ್ ಅನ್ನು ಉಪಯೋಗಿಸ್ತೀವಿ, ಸಂಕರಣ ತಳಿಗಳನ್ನು. ಅವುಗಳಿಗೆ ಪೋಷಕ ತತ್ವಗಳ ಅವಶ್ಯಕತೆ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಹೌದು, ನಾವು ಸಾವಯವ ಕೃಷಿನಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾಟಿ ಅಂತ ಏನ್ ಹೇಳ್ತೀವಿ, ನಾಟಿ ತಳಿಗಳನ್ನ ಬಳಸಬೇಕಾಗುತ್ತೆ. ಯಾಕೆಂದ್ರೆ ನಾಟಿ ತಳಿಗಳಿಗೆ ಬೇಕಾದ ಪೋಷಕಾಂಶಗಳ ಪ್ರಮಾಣ ಕಮ್ಮಿ. ಸೊ ನಾಟಿ ತಳಿಗಳನ್ನ ಸಾವಯವ ಪದ್ಧತಿನಲ್ಲಿ ಬೆಳೆಯೋದ್ರಿಂದ ನಾಟಿ ತಳಿಗಳಿಗೆ ಎಷ್ಟು ಗೊಬ್ಬರ ಕೊಡಬೇಕು ಅಷ್ಟನ್ನ ನಿರ್ವಹಣೆ ಮಾಡಬಹುದು. ಹೈಬ್ರಿಡ್ಸ್ಗಳಿಗೆ ಅಥವಾ ಸಂಕರಣ ತಳಿಗಳಿಗೆ ಈ ಪೋಷಕ ತತ್ವಗಳನ್ನ ಪೂರ್ತಿ ನಿರ್ವಹಣೆ ಮಾಡೋದು ಕಷ್ಟದ ಕೆಲಸನೇ. ಅಂದ್ರೆ ನಾವು ಸರಿಯಾದ ರೀತಿಯಲ್ಲಿ ಪೋಷಕಾಂಶಗಳನ್ನು ಪೂರೈಕೆ ಮಾಡೋದ್ರಿಂದ ಈ ತರಕಾರಿ ಬೆಳೆಗಳಲ್ಲಿ ಗುಣಮಟ್ಟವನ್ನು ವೃದ್ಧಿಪಡಿಸಬಹುದೇ? ಪೋಷಕ ತತ್ವಗಳು ತರಕಾರಿ ಗುಣಮಟ್ಟಗಳನ್ನ ವೃದ್ಧಿ ಮಾಡೋದಕ್ಕೆ ಅಥವಾ ಮಾರ್ಕೆಟಬಲ್ ಈಲ್ಡ್ ಅಂತ ಏನ್ ಹೇಳ್ತೀವಿ, ಮಾರುಕಟ್ಟೆಯಲ್ಲಿ ತರುವಾಗ ಉತ್ಪನ್ನ ಕ್ವಾಲಿಟಿ ಗುಣಮಟ್ಟ ಅದನ್ನು ವೃದ್ಧಿ ಮಾಡೋದಕ್ಕೆ ಪೋಷಕ ತತ್ವಗಳು ಸಾಕಷ್ಟು ಕೊಡುಗೆ ಇದೆ ಅದರ ಅವುಗಳದ್ದು. ಉದಾಹರಣೆಗೆ ನಾನು ಹೇಳಿದಾಗೆ ಸುಣ್ಣದ ಕಮ್ಮಿ ಆಗ್ಬಿಟ್ರೆ ಬ್ಲಾಸಮ್ ಅಂಡ್ ರಾಟ್ ಅಂತ ಬರುತ್ತೆ, ಹಣ್ಣಿನ ತುದಿನಲ್ಲಿ ಕೊಳೆಯೋಕ್ ಶುರು ಆಗುತ್ತೆ, ಯಾರು ಕೊಂಡ್ಕೊಳ್ಳಲ್ಲ. ಅದೇ ಅದಕ್ಕೆ ಕ್ಯಾಲ್ಸಿಯಂ ಅಂತ ಏನ್ ಹೇಳ್ತೇವೆ, ಕ್ಯಾಲ್ಸಿಯಂ ನಾವು ಎಲೆ ಸಿಂಪರಣೆ ಮೂಲಕ ನಿರ್ವಹಣೆ ಮಾಡಿದ್ರೆ ಈ ಬ್ಲಾಸಮ್ ಅಂಡ್ ರಾಟ್ ಪೂರ್ತಿ ಕಂಟ್ರೋಲ್ಗೆ ಬರುತ್ತೆ, ಮಾರ್ಕೆಟ್ ಅಲ್ಲಿ ನಿಮ್ಗೆ ಒಳ್ಳೆ ಬೆಲೆ ಸಿಗುತ್ತೆ. ಅದೇ ತರ ಪೊಟ್ಯಾಸಿಯಂ ಜಾಸ್ತಿ ಪ್ರಮಾಣದಲ್ಲಿ ಅಂದ್ರೆ ಅತಿ ಜಾಸ್ತಿ ಅಲ್ಲ, ಸರಿಯಾದ ಪ್ರಮಾಣದಲ್ಲಿ ಉಪಯೋಗಿಸಿದ್ರೆ ಹಣ್ಣಿನ ಕಲರ್ ಇರಬಹುದು, ಬಣ್ಣ ಇರಬಹುದು ಅಥವಾ ಗಟ್ಟಿತನ ಇರಬಹುದು, ಎಲ್ಲದು ವೃದ್ಧಿ ಆಗೋದ್ರೆ ಇಳುವರಿನೂ ಹೆಚ್ಚಾಗುತ್ತೆ. ಮಾರ್ಕೆಟ್ ಅಲ್ಲಿ ಯಾರು ಕೊಂಡ್ಕೊಳಕ್ ಬಂದವ್ರು ನೋಡದೇಟ್ಗೆ ಇದು ಚೆನ್ನಾಗಿದೆಯಪ್ಪ ಅಂತ ಕೊಂಡ್ಕೊಳ್ಳೋಕೆ ಮುಂದುವರಿ ಆಕರ್ಷಕವಾಗುತ್ತೆ. ಇನ್ನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಈ ತರಕಾರಿಗಾಗಿನೇ ಒಂದು ಅರ್ಕ ತರಕಾರಿ ಸ್ಪೆಷಲ್ ಅನ್ನುವಂತ ಒಂದು ಮಿಶ್ರಣವನ್ನ ಅಭಿವೃದ್ಧಿಪಡಿಸಿದೆ ಅಂತ ನಮಗೆ ಗೊತ್ತಾಯ್ತು, ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಈಗಿನ ತರಕಾರಿ ಬೆಳೆಗಳಲ್ಲಿ ಸಮಸ್ಯೆ ಏನ್ ಬರ್ತಿದೆ ಅಂದ್ರೆ ಸೂಕ್ಷ್ಮ ಪೋಷಕ ತತ್ವಗಳ ಕಮ್ಮಿ ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ, ಏರುಪೇರು ಜೊತೆಗೆ ಸೆಕೆಂಡರಿ ನ್ಯೂಟ್ರಿಯಂಟ್ಸ್ ಮಾಧ್ಯಮಿಕ ಪೋಷಕಾಂಶಗಳಿದೆಯಲ್ಲ, ಗಂಧಕ ಸುಣ್ಣ ಮತ್ತು ಮೆಗ್ನೀಷಿಯಂ, ಇವುಗಳ ಕೊರತೆ ಸಾಕಷ್ಟು ಜಾಗದಲ್ಲಿ ಕಂಡು ಬರ್ತಾ ಇದೆ. ಇದಕ್ಕೆ ರೈತರಿಗೆ ನಾವು ಈ ಜಮೀನಲ್ಲಿ ಸುಣ್ಣ ಕಮ್ಮಿ ಇದೆ ಇದನ್ನ ಹಾಕಪ್ಪ ಅಂತ ಹೇಳೋದು, ಇನ್ನೊಂದು ಜಮೀನಲ್ಲಿ ಕಬ್ಬಿಣ ಕಮ್ಮಿ ಇದೆ ಇದನ್ನ ಹಾಕಪ್ಪ ಅಂತ ಹೇಳೋದು ಸ್ವಲ್ಪ ಕಷ್ಟದ ಕೆಲಸ. ಸೊ ನಾವೇನ್ ಮಾಡೋದು ಅಂದ್ರೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ತರಕಾರಿಗೋಸ್ಕರ ಎಲೆ ಮೂಲಕ ಸಿಂಪರಣೆ ಮಾಡಿ ಸೂಕ್ಷ್ಮ ತತ್ವಗಳು ಮತ್ತೆ ಮಾಧ್ಯಮಿಕ ಪೋಷಕ ತತ್ವಗಳನ್ನ ನಿರ್ವಹಣೆ ಹೇಗೆ ಮಾಡಬಹುದು ಅಂತ ಒಂದು ತರಕಾರಿ ಸ್ಪೆಷಲ್ ಅಂತ ಮಾಡಿದ್ವು. ಇದು ಸಾಕಷ್ಟು ಪ್ರಮಾಣದಲ್ಲಿ ಈಗ ರೈತರ ಮಟ್ಟದಲ್ಲಿ ಬಳಕೆ ಆಗ್ತಾ ಇದೆ. ಇದರಿಂದ ರೈತರಿಗೆ ಸಾಕಷ್ಟು ಅನುಕೂಲ ಆಗಿದೆ. ಇದು ಸಿಂಪಡಣೆಗೆ ಒಂದು ಲೀಟರ್ಗೆ 5 ಗ್ರಾಂ ಅಷ್ಟು ಉಪಯೋಗಿಸ್ತಾ ಇದ್ವು. ಇದನ್ನ ನೋಡಿ ನಮ್ಗೆ ಸ್ವಲ್ಪ ಇದು ಕಾಸ್ಟ್ಲಿ ಅನ್ನಿಸ್ತು, ಇದನ್ನ ಸ್ವಲ್ಪ ಕಮ್ಮಿ ಮಾಡಬಹುದು ಅನ್ಬಿಟ್ಟು ಇದನ್ನ ಮತ್ತೆ ಸರಿಪಡಿಸಿ ಹೊಸ ತರಕಾರಿ ಸ್ಪೆಷಲ್ ಅನ್ನು ಕೂಡ ಮಾಡಿದೀವಿ. ಇದು ಸದ್ಯದಲ್ಲೇ ಇದನ್ನು ಮಾರ್ಕೆಟ್ಗೆ ಬಿಡ್ತೀವಿ. ಅವಾಗ ಇನ್ನು ಕಡಿಮೆ ಪ್ರಮಾಣದಲ್ಲಿ ಕಡಿಮೆ 5 ಬದಲು ನಾವು 4 ಗ್ರಾಂ ಮಾಡ್ತಾ ಇದೀವಿ. 4 ಸ್ಪ್ರೇ ಬದಲು 3 ಸತಿ ಸಿಂಪಡಣೆ ಮಾಡಿದ್ರೆ ಸಾಕು ಅಂತ ಈ ಹೊಸ ತರಕಾರಿ ಸ್ಪೆಷಲ್ ಅಲ್ಲಿ ಅದನ್ನ ನಾವು ಇನ್ನು ಸದ್ಯದಲ್ಲೇ ರಿಲೀಸ್ ಮಾಡೋದ್ರಲ್ಲಿದ್ದೀವಿ. ಅಂದ್ರೆ ಈ ಒಂದು ತರಕಾರಿ ವಿಶೇಷವನ್ನ ನಾವು ತೆರೆದ ಒಂದು ಬೇಸಾಯದಲ್ಲೂ ಬಳಸಬಹುದು, ಹಸಿರು ಮನೆ ಬೇಸಾಯದಲ್ಲೂ ಎರಡಕ್ಕೂ ಬೆಳೆಸಬಹುದು. ಇನ್ನೊಂದು ಈ ಅರ್ಕ ಜೀವಾಣು ಗೊಬ್ಬರ ಮತ್ತು ಅರ್ಕ ಕೋಕೋಪಿಟ್ ಅಂದ್ರೆ ಅರ್ಕ ಈ ತೆಂಗಿನ ಪುಡಿ, ಹೌದು, ಇದನ್ನು ಕೂಡ ತಾವು ಅಭಿವೃದ್ಧಿಪಡಿಸಿ ರೈತರಿಗೆ ಬಿಡುಗಡೆ ಮಾಡಿದರೆ. ಹೌದು, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿ. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆನಲ್ಲಿ ಈ ಎರಡು ಅರ್ಕ ಮೈಕ್ರೋಬಿಯಲ್ ಕನ್ಸೋರ್ಷಿಯಂ ಅಂದ್ರೆ ಅರ್ಕ ಜೀವಾಣು ಗೊಬ್ಬರ ಅಂತ ಹೇಳ್ತೀವಿ, ಮತ್ತೆ ಅರ್ಕ ಫರ್ಮೆಂಟೆಡ್ ಕೋಕೋಪಿಟ್ ತೆಂಗಿನ ನಾರಿನ ಪುಡಿಯ ಗೊಬ್ಬರ, ಇವೆರಡನ್ನು ವೃದ್ಧಿ ಮಾಡಿದೀವಿ. ಇದು ಎರಡು ತರಕಾರಿಗೋಸ್ಕರನೇ ಮಾಡಿದ್ದೀವಿ. ಅರ್ಕ ಮೈಕ್ರೋಬಿಯಲ್ ಕನ್ಸೋರ್ಷಿಯಂ ಒಂದು ಅರ್ಕ ಸೂಕ್ಷ್ಮ ಗೊಬ್ಬರ. ಇದರಲ್ಲಿ ಏನು ಅಂದ್ರೆ ಮೊದ್ಲೇನ್ ಮಾಡ್ತಿದ್ವು, ಒಂದು ರೈಸೋಬಿಯಂ ಸಾರಜನಕಕ್ಕೆ ಒಂದು, ರಂಜಕ ಕರಗಿಸಕ್ಕೆ ಒಂದು, ಅಥವಾ ಬೆಳೆ ವೃದ್ಧಿ ಮಾಡೋದಕ್ಕೆ ಇನ್ನೊಂದು, 3-4 ಇದ್ವು. ಇವೆಲ್ಲದನ್ನು ಸೇರಿಸಿ ಒಂದೇ ಯಾಕೆ ಮಾಡಬಾರ್ದು ಅನ್ಬಿಟ್ಟು ಈಗ ಕನ್ಸೋರ್ಷಿಯಂ ಅಂತ 4 ಸೇರಿಸಿ ಒಂದೇ ಇದು ಮಾಡಿದೀವಿ, ಸಂಕೀರ್ಣ ಅಂತ ಹೇಳ್ಬೋದು. ಆದ್ರಿಂದ ಇದರಲ್ಲಿ ಏನು ಅಂದ್ರೆ ರೈತರಿಗೆ ಅನುಕೂಲ ಏನು ಅಂದ್ರೆ 4 ಸತಿ ಹಾಕೋದ್ರ ಬದಲು ಒಂದೇ ಸತಿ ಹಾಕ್ಬೋದು. ಇನ್ನೊಂದೇನು ಅಂದ್ರೆ ಇದನ್ನ ಜಮೀನಿಗೆ ಹಾಕೋ ರೀತಿಗಳಲ್ಲಿ ಸಾಕಷ್ಟು ಬದಲಾವಣೆ ಮಾಡಿದೀವಿ. ಏನು ಅಂತ, ಒಂದು ಬೀಜೋಪಕರಣ ಮಾಡಬಹುದು, ಬೀಜೋಪಚಾರ ಮಾಡಬಹುದು. ಇನ್ನೊಂದು ಪ್ರೋಟ್ರೇಗಳಲ್ಲಿ ಸೊಸಿ ಬೆಳೀತಿದ್ದೀವಲ್ಲ, ಸೊಸಿ ಮಡಿ ಆಗ್ಲಿ ಪ್ರೋಟ್ರೇ ಆಗ್ಲಿ ಅಲ್ಲಿಗೆ ಹಾಕ್ಬೋದು. ಮೂರನೇದು ಸೊಸಿ ನಾಟಿ ಮಾಡುವಾಗ ಜಮೀನಿಗೆ ಎಕರೆಗೆ 5 ಕೆಜಿ ಹಾಗೆ ಕೊಟ್ಟಿಗೆ ಗೊಬ್ಬರದ ಜೊತೆ ಮಿಕ್ಸ್ ಮಾಡಿ ಇದನ್ನ ಹಾಕ್ಬೋದು, ತರಕಾರಿ ನಾಟಿ ಮಾಡೋ ಲೈನ್ ಅಲ್ಲಿ ಹಾಕ್ಬೋದು. ಇದು ಕಷ್ಟ ಅಂದ್ರೆ ಇನ್ನೊಂದು ಅತಿ ಸುಲಭವಾದ ರೀತಿ ಮಾಡಿದೀವಿ. ಇದನ್ನ 20 ಗ್ರಾಂ 1 ಲೀಟರ್ಗೆ ನೀರ್ಗೆ ಹಾಕೊಂಡ್ಬಿಟ್ಟು ಸೀದಾ ನಿಮ್ಮ ಸ್ಪ್ರೇಯರ್ ನಾಜಲ್ ಬಿಚ್ಚಿಟ್ಬಿಟ್ಟು ಗಿಡಗಳ ಬುಡಕ್ಕೆ ಸೀದಾ ಗಟಾರ್ ಸ್ಪ್ರೇಯರ್ ಅಲ್ಲಿ ಪಂಪ್ ಮಾಡ್ಬಿಡ್ಬಹುದು. ಸೊ ಅದರಿಂದ ಇದನ್ನು ಉಪಯೋಗಿಸೋ ರೀತಿಯಲ್ಲಿ ಸಾಕಷ್ಟು ಬದಲಾವಣೆ ಮಾಡಿ ರೈತರಿಗೆ ಉಪಯೋಗ ಆಗುವ ಹಾಗೆ ಮಾಡಿದೀವಿ. ಇದರಿಂದ ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸಿದ್ರೆ ಸುಮಾರು 25% ಅಂದ್ರೆ 125% ರಸಗೊಬ್ಬರಗಳ ಉಪಯೋಗ ಪ್ರಮಾಣ ಕಮ್ಮಿ ಮಾಡಬಹುದು. ಜೊತೆಗೆ 10-20% ಅಷ್ಟು ಆದಾಯನು ವೃದ್ಧಿ ಆಗುತ್ತೆ. ಒಟ್ಟಾರೆ ಪೋಷಕಾಂಶಗಳ ನಿರ್ವಹಣೆ ರೈತರಿಗೆ ಉತ್ತಮವಾದಂತಹ ಆದಾಯ ತರುತ್ತೆ ಅಂತ. ಖಂಡಿತ. ರೈತ ಬಾಂಧವರೇ, ತಾವು ಈ ತರಕಾರಿ ಬೆಳೆಗಳಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಗಣೇಶ್ ಮೂರ್ತಿ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9449918162. ಇನ್ನೊಮ್ಮೆ ಹೇಳ್ತೀನಿ, 9449918162. ತುಂಬ ಸಂತೋಷ ಡಾಕ್ಟರ್ ಗಣೇಶ್ ಮೂರ್ತಿ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ತರಕಾರಿ ಬೆಳೆಗಳಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ, ಇದರಿಂದ ಅವರಿಗೆ ಆಗುವಂಥ ಅನುಕೂಲಗಳೇನು, ಎಷ್ಟು ಮಟ್ಟಿಗೆ ಅವರು ಹೆಚ್ಚಿನ ಒಂದು ಆದಾಯವನ್ನು ಪಡ್ಕೋಬಹುದು ಎನ್ನುವಂಥ ವಿಚಾರಗಳ ಬಗ್ಗೆ ವಿಶದವಾಗಿ ತಿಳಿಸ್ಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ತರಕಾರಿ ಬೆಳೆಗಳಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾಕ್ಟರ್ ಗಣೇಶ್ ಮೂರ್ತಿ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಸಂದರ್ಶಿಸಿದವರು ಪಿಎಂ ಜಗದೀಶ್. ಇನ್ನು ನಾಳೆಯ ಕೃಷಿರಂಗದಲ್ಲಿ ಕೇಳಿ ರಾಷ್ಟೀಯ ತೋಟಗಾರಿಕಾ ಮೇಳ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ. ಕೇಳಿ ಒಂದು ಜನಪದ ಗೀತೆ. ಹಾಲು ಮಲೆ ಅದುಕಾರ ಗುಂಜು ಮಲೆ ಗುರುಕಾರ ಮೂಡಾಲ ಮಲೆಯ ಮಾಯಕಾರ ಬಾನನ್ನ ಮಾದೇವ ಅಯ್ಯ ಮೂಡಾಲ ಮಲೆಯ ಮಾಯಕಾರ ಬಾನನ್ನ ಬಂದಾವೇ ತರುಸೇಳಿ ಬಾನನ್ನ ಮಾದೇವ ನಿಮ್ಗೆ ಮಗು